ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಸೋಮರಪೇಟೆ ತಾಲೂಕು ನಾಕೂರು ಶಿರಂಗಾಲದ ಎಸ್ಬಿ ಗಣೇಶ್ ಅವರೊಡನೆ ಸಂದರ್ಶನ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾಫಿ ಬೆಳೆ ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳಿ. ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೇ, ರೈತ ಬಾಂಧವರೇ, ಇವತ್ತು ಪರಿಚಯ ಮಾಡಿಕೊಡುವ ವ್ಯಕ್ತಿ ಸೋಮವಾರಪೇಟೆ ತಾಲೂಕು ನಾಕೂರು ಶಿರಂಗಲ ಗ್ರಾಮದ ಎಸ್ ಬಿ ಗಣೇಶ್ ಅವರು. ಗಣೇಶ್ ಅವರು ಕೃಷಿ ಪದವೀಧರರು, ಕಾಫಿ ತೋಟದ ನಿರ್ವಹಣೆಯಲ್ಲಿ ಬಹಳ ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೇಗಿದೆ ಅವರ ಕೃಷಿ ಬದುಕು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ತಾವು ಆಲಿಸಿಕೊಳ್ಬಹುದು. ಗಣೇಶಣ್ಣ, ಹೇಳಿ, ನೀವು ಕೃಷಿ ಪದವಿಯನ್ನ ಯಾವಾಗ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಆಗಿನ ದಿನಗಳಲ್ಲಿ ಹೇಗಿತ್ತು ಶಿಕ್ಷಣ, ನೆನಪು ಮಾಡಿಕೊಳ್ಳಿ. ನಾನು 1972 ಬಿ ಎಸ್ ಸಿ ಜಿ ಅಲಹಾಬಾದಲ್ಲಿ ಮಾಡಿ ವಾಪಸ್ ಬಂದೆ. ಇಲ್ಲಿ ಬಂದ ಮೇಲೆ ಕಾಫಿ ಬೆಳೀತಾ ಇದ್ದೇನೆ. ನನಗೆ ಭಾರಿ ಖುಷಿ ಕಾಫಿ ಅಂತ ಹೇಳಿದರೆ. ಮತ್ತೆ ನಮ್ಮ ತಂದೆಯವರು ಕಾಫಿ ತೋಟ ಇತ್ತು, ಅದರಿಂದಾಗಿ ಆ ತೋಟದಲ್ಲೇ ನಾನೀಗ ಇವತ್ತಿನ ಈ 45 ವರ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಆಗ ಕೃಷಿ ಪದವಿಗಾಗಿ ಎಷ್ಟು ಕಾಲೇಜುಗಳಿದ್ದವು ದೇಶದಲ್ಲಿ, ಪರಿಸ್ಥಿತಿ ಹೇಗಿತ್ತು? ಆವಾಗ ನಮ್ಮ ದೇಶದಲ್ಲಿ ಬರೀ 2 ಕಾಲೇಜುಗಳು ಅಗ್ರಿಕಲ್ಚರ್ನಲ್ಲಿ ಡಿಗ್ರಿ ಕೊಡ್ತಾ ಇದ್ರು, ಅದರಲ್ಲಿ ನಮ್ಮ ಕಾಲೇಜ್ ಒಂದು. ಅದರಿಂದಾಗಿ ನಾನು ಅಲಹಾಬಾದ್ಗೆ ಹೋದೆ. ಅಲಹಾಬಾದ್ನಲ್ಲಿ ಹಿಗಿನ್ ಬಾಟಮ್ಸ್ ಅಂತ ಹೇಳಿ ಭಾರಿ ಫೇಮಸ್ ಆಥರ್ ಅವರು ಅಮೆರಿಕ ಸ್ಟೈಲ್ನಲ್ಲಿ ಆ ಕಾಲೇಜನ್ನು ತೆಗೆದಿದ್ರು. ಆ ಕಾಲೇಜನ್ನು ನಾವೆಲ್ಲ ಓದಿದ್ವಿ. ತುಂಬ ಜನ ಬರ್ತಾ ಇದ್ರು ಅಲ್ಲಿಗೆ. ನಮ್ಮ ಹಾಗೇನೆ ಮೈಸೂರಿಂದ ಇದ್ರು, ಕೇರಳದಿಂದ ಇದ್ರು, ಮಡ್ರಾಸಿಂದ ಇದ್ರು, ಮತ್ತೆ ಪಂಜಾಬಿಂದ ಇದ್ರು, ಹೊರದೇಶಗಳಿಂದಲೂ ಇದ್ರು ಅಲ್ಲಿಗೆ. ಎಲ್ಲ ಒಟ್ಟಿಗೆ ಸೇರಿ ನಾವಲ್ಲಿ ಇದ್ವಿ. ಅಲಹಾಬಾದ್ನಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ ಅಂತ ಹೇಗ್ ಗೊತ್ತಾಗಿತ್ತು? ನೀವು ತಿಳ್ಕೊಂಡಿದ್ರೆ ಅಥವಾ ಯಾರಾದ್ರೂ ಹೇಳಿದ್ರೆ? ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ಓದ್ತಾ ಇದ್ರು, ಅವರಿಂದಾಗಿ ನಾವೆಲ್ಲ ಓದ್ವಿ ಅಲ್ಲಿಗೆ. ಅವ್ರು ನಮಗೆ ಬಾರಿ ಹೇಳಿದ್ರು, ಓದಿ ನೀವು ಅಲ್ಲಿ ಹೋಗಿ ನೀವು ಅಲ್ಲಿ ಅಂತೇಳಿ. ಮತ್ತೆ ನಮಗೆ ಇಲ್ಲಿ ಸೀಟ್ ಸಿಕ್ಲಿಲ್ಲ ಬೆಂಗಳೂರಿನಲ್ಲಿ, ಅದರಿಂದಾಗಿ ನಾವಲ್ಲಿ ಹೋಗಿ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಸೇರ್ಕೊಂಡ್ವಿ. ಕೃಷಿ ಪದವಿ ಮಾಡಿಕೊಂಡು ಉನ್ನತ ವ್ಯಾಸಂಗ ಮಾಡಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇತ್ತ? ಹೇಗೆ ಮಾಡಬೇಕು ಅಂತ ಮನಸ್ಸಿತ್ತು, ಎಂಎಸ್ಸಿ ವಿಜಿ ಮಾಡಬೇಕು ಅಂತೇಳಿ ಭಾರಿ ಇಷ್ಟ ಇತ್ತು. ಆದರೆ ಅದೇ ಕಾಲೇಜಿಗೆ ಹೋಗ್ಬೇಕು ಅಂತ ಇರಲಿಲ್ಲ, ಬೆಂಗಳೂರಿನಲ್ಲಿ ಓದಬೇಕು ಅಂತ ಭಾರಿ ಇಷ್ಟ ಇತ್ತು. ಅಲ್ಲೋಗಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕೂತು ಪಾಸ್ ಆಗಿದ್ದೆ. ಏಕೆಂದರೆ ಅಷ್ಟರೊಳಗೆ ಬೆಂಗಳೂರಿನಲ್ಲಿ ಸಹ ಒಂದು ಕಾಲೇಜ್ ಶುರುವಾಯಿತು, ಅಗ್ರಿಕಲ್ಚರ್ ಕಾಲೇಜು. ನಾನು ಹೋಗಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕೊಟ್ಟು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿದ್ದೆ. ಆದರೆ ನಮ್ಮ ಡಿಗ್ರಿ ಇಲ್ಲಿ ರೆಕಗ್ನೈಸ್ ಮಾಡಲಿಲ್ಲ, ಅದರಿಂದಾಗಿ ನಾನು ವಾಪಸ್ ಮನೆ ಬರಬೇಕಾಯಿತು. ಅದೇನೋ ಎಲ್ಲರಿಗೂ ಭೂಮಿ ತಾಯಿ ಕರೆಯಲ್ಲ, ಕೆಲವೇ ಕೆಲವು ಜನಗಳನ್ನು ಮಾತ್ರ ಸೇವೆ ಮಾಡಲಿಕ್ಕಾಗಿ ಆಮಂತ್ರಿಸುತ್ತೆ. ಎಲ್ಲರೂ ಕೃಷಿಕರಾಗಿಲ್ಲ ಈ ನಾಡಿನಲ್ಲಿ. ಯಾವಾಗ ನೀವು ಕೃಷಿಗೆ ಸಂಪೂರ್ಣವಾಗಿ ಇಳಿದಿದ್ದು? ನಾನು ಬಂದ ತಕ್ಷಣನೇ ಕಾಫಿ ಅಂತ ಹೇಳಿ ಕಾಫಿ ಬೆಳೆಯೋದಕ್ಕೆ ನಾವು ಶುರು ಮಾಡಿದ್ವಿ. ಮೊದಲೇ ಬೆಳೀತಾ ಇದ್ವಿ, ನಮ್ಮ ತಂದೆಯವರು ಬೆಳೀತಾ ಇದ್ರು, ಅಣ್ಣವ್ರು ಬೆಳೀತಾ ಇದ್ರು, ಅದೇ ತೋಟದಲ್ಲಿ ನಾವು ಸಹ ಶುರು ಮಾಡಿದ್ವಿ ಅದನ್ನ. ನಮ್ಮ ಜೀವನ ಅದು ಕಾಫಿನಲ್ಲೇ ಆಯ್ತು. ನಾಕೂರು ಶ್ರಂಗಲ ಕಾನ್ಬೈಲು ಹತ್ರ ಎಷ್ಟು ತೋಟ ಇದೆ ನಿಮ್ದು? 93 ಎಕರೆ ತೋಟ ಇದೆ, ಎಲ್ಲ ಕಾಫಿನೇ ಇದೆ. ಗದ್ದೆ ಇತ್ತು, ಆ ಗದ್ದೆಯಿಂದಲೂ ಸಹ ಈಚೆಗೆ ಕಾಫಿನೇ ಹಾಕೊಂಡು ಕಾಫಿ ಬೆಳೆದೇ ಬೆಳೀತಾ ಇದ್ದೀವಿ ನಾವೆಲ್ಲ. ಕಾಫಿಯಲ್ಲಿ ರೋಬಸ್ಟ್ ಅರೇಬಿಕಾ ಜೊತೆಗೆ ಕಾಳ್ಮೆಣಸು ಇದೆಲ್ಲದ್ರ ಬಗ್ಗೆ ಹೇಳಿ. ಕಾಫಿ ಜೊತೆ ನಾವು ಕಾಳ್ಮೆಣಸು ಸಹ ಹಾಕಿದ್ದೀವಿ, ಆದರೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಅಂದರೆ ಕಾಫಿ ಮಾತ್ರ ಚೆನ್ನಾಗಿ ಬರ್ತಾ ಉಂಟು ಈಗ. ಅದರಿಂದಾಗಿ ನಾವು ಕಾಫಿನಲ್ಲಿ ಅರೇಬಿಕಾ ಮತ್ತು ರೋಬಸ್ಟ್ ಅನ್ನು ಬೆಳೀತಾ ಇದ್ವಿ. ಅರೇಬಿಕಾದಲ್ಲಿ ಯಾವುದು ತಳಿ ಹಾಕಿರೋದು? ಎಷ್ಟು ವರ್ಷ ಆಯಿತು? 8-9 ವರ್ಷದ ಮೊದಲು 7.5 ಅಂತಿತ್ತು, ಬೋರ್ವೆಲ್ ಬಂದು ಎಲ್ಲ ಹೋಯ್ತು ಅದು. ಅದರಿಂದಾಗಿ ಅದರ ಮೊದಲು ನಾವು ಈಗ ಚಂದ್ರಗಿರಿ ಹಾಕಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಓಬೋಟೋ ಅಂತೇಳಿ ಒಂದು ಹೊಸ ತಳಿ ಬ್ರೆಜಿಲ್ನಿಂದ ತಂದು ಅದನ್ನು ಸಹ ಹಾಕಿದ್ದೀವಿ. ಚಂದ್ರಗಿರಿ ತಳಿಯ ವಿಶೇಷತೆಗಳನ್ನು ಉಲ್ಲೇಖ ಮಾಡಬಹುದಾ? ಸಣ್ಣ ಗಿಡ ಅದು, ಚೆನ್ನಾಗಿ ಬೆಳೆಯುತ್ತೆ, ತುಂಬಾ ನೆರಳು ಬೇಕು, ನೀರಿದ್ರೆ ಭಾರಿ ಒಳ್ಳೇದು. ಅದರ ಜೊತೆ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಅರೇಬಿಕಾ ಕಾಫಿನ ಕುಯ್ಯಬಹುದು. ಈ ಹಿಂದೆ ಅರೇಬಿಕಾದ ಕಾವೇರಿ ಮತ್ತೆ ಕೆಂಟು ಇನ್ನು ಬೇರೆ ಬೇರೆ ತಳಿಗಳನ್ನು ತಾವು ಅಲ್ಲಲ್ಲಿ ಬೆಳೆಸಿದ್ದನ್ನ ನೋಡಿರಬಹುದು. ಅವುಗಳಿಗೂ ಇದಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಇಳುವರಿ ಮತ್ತಿತರೆ ಗುಣಗಳನ್ನ ಗಮನಿಸಿದ್ರೆ ಏನಂತತೆ? ಈಗ ಕಡಿಮೆ, ಆವಾಗ ಇನ್ನು ಜಾಸ್ತಿ ಇತ್ತು. ಅದನ್ನ ಮೇಲೆ ಕಂಪೇರ್ ಮಾಡಂಗಿಲ್ಲ, ಯಾಕಂದ್ರೆ ಅದು ದೊಡ್ಡ ಗಿಡ, ಇದು ಸಣ್ಣ ಗಿಡ ಇದು. ಬಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ಕುಯ್ಯಬಹುದು ಅಂತ ಆಗುತ್ತೆ. ಆದರೆ ಎಂತ ಕ್ರಾಪ್ ನಾವು ಕುಯ್ದಿಲ್ಲ, ಇನ್ನು ಮುಂದೆ ಕುಯ್ತೇವಿಲ್ಲ ಗೊತ್ತಿಲ್ಲ. ಬಟ್ ನಾವು ಕೆಲಸ ಮಾತ್ರ ಖಂಡಿತ ಮಾಡೇ ಮಾಡ್ತೀವಿ, ಬಂದರೂ ಭಾರಿ ಒಳ್ಳೇದು. ಚಂದ್ರಗಿರಿ ಗಿಡಗಳನ್ನ ನೆಟ್ಟ ಬಳಿಕ ಎಷ್ಟನೇ ವರ್ಷದಲ್ಲಿ ಇಳುವರಿ ಶುರುವಾಯ್ತು? 5 ವರ್ಷದ ಮೇಲೆ ಶುರುವಾಗಿತ್ತು, ಈಗ 8-9 ವರ್ಷ ಆಗಿದೆ. ಸೊ ಇನ್ನು ಮುಂದಕ್ಕೆ ಚೆನ್ನಾಗಿ ಆಗುವಂತ ಆಗುತ್ತೆ, ಅದು ಎಸ್ಟಾಬ್ಲಿಷ್ ಆಗುಂಟು. ಈಗ ಇನ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ರೋಬಸ್ಟ ಯಾವುದು ಹಾಕಿರೋದು? C8R ಅಂತ ಹೇಳಿ ಒಂದು ವೆರೈಟಿ, ಅದು ಹಳೆ ರೋಬಸ್ಟ ಅಲ್ಲ, ಹೊಸ ರೋಬಸ್ಟ್ ಅಲ್ಲ, ಮದ್ದಿದ್ದು ಅದು ಭಾರಿ ಒಳ್ಳೆ ತಳಿಯೋದು, ಅದನ್ನೇ ಹಾಕಿದ್ವಿ ನಾವು. ಬಟ್ ಈಗ ಹೊಸದಾಗಿ ಒಂದು ಡಾರ್ಫ್ ವೆರೈಟಿ ಅಂತ ಬಂದುಂಟು, ಅದನ್ನು ಸಹ ಹಾಕೊಂಡಿದೀವಿ, ಆದ್ರೆ ಅದಷ್ಟು ಚೆನ್ನಾಗಿಲ್ಲ. ಓಲ್ಡ್ ರೋಬಸ್ಟ ಮತ್ತು ಸೆಲೆಕ್ಷನ್ 274 ಇದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ C8R ಚೆನ್ನಾಗಿ ಅಂತ ಮಾತಾಡೋದಿದೆ, ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಬೆಸ್ಟ್ ಓಲ್ಡ್ ರೋಬಸ್ಟ, ಚೆನ್ನಾಗಿ ಉಂಟು ಇಲ್ಲ ಅಂತ ಹೇಳೋಕ್ಕಿಲ್ಲ. ಆದ್ರೆ ಇವತ್ತಿನ ಅದು ಭಾರಿ ಕಷ್ಟ ಅದನ್ನು ಮೇಲ್ತಿರೋದು. ಅದರ ಬದಲು ಇದು ಈಸಿಯಾಗಿ C8R ಭಾರಿ ಚೆನ್ನಾಗಿ ತರಬಹುದು, ಅದೇ ಬೆಸ್ಟ್ ಅಂತ ಆಗುತ್ತೆ ನನಗೆ. ಏನೇ ಆದ್ರೂ ಸಹ ಈಗ ಒಂದು ಹೊಸ ವೆರೈಟಿ ಬರ್ತಾ ಉಂಟು ಇಲ್ಲ ಅಂತ ಹೇಳೋಕ್ಕಿಲ್ಲ. ಆದರೆ ಅದು ನಮ್ಮ ಹತ್ರ ಉಂಟು ಇಲ್ಲ ಅಂತ ಹೇಳೋಕ್ಕಿಲ್ಲ. ಅಂದ್ರೆ C8R ಮುಂದೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಆಗುತ್ತೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹೇಳಿ, ಈ ಒಂದು C8R ತಳಿಯ ರೋಬಸ್ಟ್ ಅದು ಏನು ವಿಶೇಷ ಗುಣಗಳು? ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಕಾಫಿ ಕುಯ್ಬೋದು, ಮತ್ತೆ ದೊಡ್ಡ ತರದಲ್ಲಿ ಕುಯ್ಬೋದು, ಸಣ್ಣ ತರದಲ್ಲಿ ಕುಯ್ಬೋದು, ಮಧ್ಯದಲ್ಲಿ ಕುಯ್ಬೋದು. ಆದ್ರೆ ನೀರು ಮಾತ್ರ ಬೇಕು, ನೀರಿದ್ರೆ C8R ರೋಬಸ್ಟ್ ಅನ್ನೇ ಒಳ್ಳೇದು ಅಂತ ಆಗುತ್ತೆ ನನಗೆ. C8R ರೋಬಸ್ಟವನ್ನ ಹಾಕೊಂಡಿದ್ರಿ, ಹಾಗೆ ಚಂದ್ರಗಿರಿಯನ್ನು ಬೆಳೆಸಿದ್ರಿ, ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಬೆರೆಸ್ಕೊಂಡಿದ್ದೀರಾ ಅಥವಾ ಪ್ರತ್ಯೇಕ ಪ್ರತ್ಯೇಕವಾಗಿ ಬೆಳೆಸ್ತಿದ್ದೀರಾ, ಹೇಗಿದೆ? ಸಪರೇಟ್ ಸಪರೇಟ್ ಆಗಿ ಒಟ್ಟಿಗೆ ಹಾಕಿಲ್ಲ ನಾವು, ಒಟ್ಟಿಗೆ ಹಾಕಬಾರ್ದು. ಯಾಕೆಂದ್ರೆ ರೋಬಸ್ಟಕ್ಕೂ ಅರೇಬಿಕಾಗೂ ಟ್ಯಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೇ ಬೇರೆ ತರ ಇದೇ ಬೇರೆ ತರ, ಬೇರೆ ಬೇರೆ ಹಾಕೋದು ಭಾರಿ ಒಳ್ಳೇದು ನನ್ನ ಪ್ರಕಾರ. ನಿಮ್ಮ ತೋಟವನ್ನ ನೋಡ್ತಾ ಇದ್ವಿ, ಅನೇಕ ಕಡೆ ಸಿಲ್ವರ್ ಮರಗಳೇ ಹೆಚ್ಚಾಗಿ ಕಾಣಿಸಿಕ್ತವೆ, ಆದರೆ ನಿಮ್ಮಲ್ಲಿ ಸಿಲ್ವರ್ ಬಹಳ ವಿರಳ, ಹತ್ತಿ ಮರಗಳೇ ಹೆಚ್ಚಾಗಿ ಕಾಣಿಸಿಕ್ತವೆ. ನೀವು ಹಾಕಿದ್ದ ಹೇಗೆ ನಿಧಾನಕ್ಕೆ ಅವೇಟ್ಕವೆ ಬೆಳೆದಿದ್ದ? ಮಳೆ ಕಡಿಮೆ ಇಲ್ಲಿ, 4 ರಂಗಾಲ ಅಂತ ಹೇಳಿದ್ರೆ ಸುಂಟಿಕೊಪ್ಪದಕ್ಕಿಂತ ಭಾರಿ ಮಳೆ ಕಡಿಮೆ. ಹತ್ತಿ ಹಾಕೋದು ಯಾಕೆ ಒಳ್ಳೇದು ಅಂತ ಹೇಳಿದ್ರೆ ಅದು ಸಂಬಂಧದಲ್ಲೂ ಸಹ ಸ್ವಲ್ಪ ನೀರು ಕೊಡ್ತಾ ಇರುತ್ತೆ, ಡ್ರೈ ಆಗೋದಿಲ್ಲ. ಅದೇ ಸಿಲ್ವರ್ ಭಾರಿ ಡ್ರೈ ಆಗಿಬಿಡುತ್ತೆ, ಇದ್ದು ಬದ ನೀರು ಅದಕ್ಕೆ ಬೇಕಾಗುತ್ತೆ. ಅದನ್ನು ಕಂಪೇರ್ ಮಾಡಿದರೆ ಅದನ್ನು ಹತ್ತಿ ಹಾಕೋದು ಬೆಟರ್. ಅದು ಒಳ್ಳೆ ಶೇಡ್ ಸಹ ಕೊಡುತ್ತೆ ಕಾಫಿಗೆ, ಆ ಶೇಡ್ ಬೇಕೇ ಬೇಕು ನಮ್ಮಲ್ಲಿ, ಯಾಕೆಂದರೆ ಮಳೆ ಕಡಿಮೆ ಇಲ್ಲಿ. ಅದರಿಂದಾಗಿ ಹತ್ತಿ ಹಾಕೋದು ಭಾರಿ ಒಳ್ಳೇದು. ನೀವು ಹಾಕಿದ್ದ ತಂತಾನೆ ಬೆಳೆದದ್ದ ಹತ್ತಿ ಮರಗಳು? ನಾವೇ ಹಾಕಿದ್ದು. ಹೇಳ್ತಾ ಇದ್ರಿ ಶುಂಠಿ ಕೊಪ್ಪಕ್ಕಿಂತ ಕಡಿಮೆ ಮಳೆ ಅಂತ. ಎಷ್ಟಿಂಚು ಸರಾಸರಿ ಮತ್ತೆ ಗರಿಷ್ಠ ಎಷ್ಟು ಮಳೆ ನೋಡಿದ್ರಿ, ಕನಿಷ್ಠ ಅಂದ್ರೆ ಎಷ್ಟು ಬಿದ್ದಿದೆ? ಶುಂಠಿ ಕೊಪ್ಪದಲ್ಲಿ 80 ಇಂಚು ಮಳೆ ಬಂದ್ರೆ ಇಲ್ಲಿ 55 ಇಂಚು ಮಳೆ ಬರುತ್ತೆ. ಅಷ್ಟು ಅಂತರ ಇದೆ. ಒಂದೊಂದ್ಸರಿ ಚೆನ್ನಾಗಿ ಆಗುತ್ತೆ ಇಲ್ಲ ಅಂತ ಹೇಳಕ್ಕಿಲ್ಲ, ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲ, ಇಷ್ಟೇ ಮಳೆ ಇದೆ. ಒಂದು ಡಿಫರೆನ್ಸ್ ಉಂಟೇ ಉಂಟು, 30-40 ಇಂಚು ಮಳೆ ಡಿಫರೆನ್ಸ್ ಇದೆ ಇದರಲ್ಲಿ. ಶುಂಠಿ ಕೊಪ್ಪಕ್ಕೆ ಇಲ್ಲಿಂದ ಎಷ್ಟು ದೂರ ಆಗ್ತದೆ ಗಣೇಶನ? 5.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಹೊಸ ರೋಡ್ ಆಗಿದೆ, ಆ ರೋಡ್ನಲ್ಲಿ ಹೋದ್ರೆ 5.5 ಕಿಲೋಮೀಟರ್ ಒಳಗೆ ಹೋಗ್ಬೋದು. 4-5 ಕಿಲೋಮೀಟರ್ ದೂರಕ್ಕೆ ಎಷ್ಟೊಂದು ಮಳೆ ವ್ಯತ್ಯಾಸ ಆಗುತ್ತೆ, ವಾತಾವರಣದಲ್ಲಿ ಬದಲಾವಣೆಗಳನ್ನ ಗಮನಿಸ್ಕೊಳ್ಬಹುದು. ಮಳೆ ಕಮ್ಮಿ ಇರೋದ್ರಿಂದ ಹತ್ತಿ ಮರಗಳು ತೋಟಕ್ಕೆ ಹಿತ ತಂಪು ಅನ್ಕೊಂಡು ಹೇಳ್ತಾ ಇದ್ರಿ. ಸಿಲ್ವರ್ ಅನ್ನು ಅಲ್ಲಲ್ಲಿ ಹಾಕೊಂಡಿದ್ರಿ ಕಡಿಮೆನೆ. ಒಂದೊಂದು ಎಕರೆಗೆ ಎಷ್ಟು ಸಿಲ್ವರ್ ಅನ್ನ ಹಾಕಿರ್ಬೋದು, ಅಥವಾ ಇತರೆ ಬೇರೆ ಯಾವ ರೀತಿಯ ಮರಗಳನ್ನ ಬೆಳೆಸ್ಕೊಂಡಿದ್ರಿ ಕಾಫಿ ತೋಟದಲ್ಲಿ? ಸರಾಸರಿ ಎಕರೆಗೆ ಸಿಲ್ವರ್ನ 200-250 ಗಿಡದವರೆಗೂ ಹಾಕಿದ್ವಿ ಅಷ್ಟೇನೆ. ಯಾಕೆಂದ್ರೆ ಜಾಸ್ತಿ ಹಾಕೋದಿಲ್ಲ, ಯಾಕೆಂದ್ರೆ ಸೊಪ್ಪು ಬಿದ್ದರೆ ಕಾಫಿ ಆಗೋದಿಲ್ಲ, ಕಾಫಿ ಗಿಡದ ಮೇಲೆ ತುಂಬ್ಕೊಂಡ್ಬಿಡುತ್ತೆ. ಅದರಿಂದಾಗಿ ಆದಷ್ಟು ಕಡಿಮೆ ಹಾಕೊಂಡು ಇದೇನಿದ್ರು ಸಹ ಒಂದು 20-30 ವರ್ಷ ಆದ್ಮೇಲೆ ಅವು ಕಡಿದ್ಬಿಟ್ಟು ಮಾರೋಂಗಿರ್ಬೇಕು. ಅಷ್ಟಕ್ಕೆ ಮಾತ್ರ ನಾವು ಹಾಕೊಂಡಿದ್ವಿ ಹೊರತು ಇನ್ನು ಬೇರೆ ಏನಲ್ಲ. ಹತ್ತಿನೇ ಒಳ್ಳೇದು ಶೇಡಿಗೆ. ಸಿಲ್ವರ್ ಆಕ್ಚುಲಿ ಶೇಡ್ ಕೊಡೋ ಚಾನ್ಸಸ್ ಇಲ್ಲ ಅದರಲ್ಲಿ. ರೋಬಸ್ಟ ಮತ್ತು ಅರೇಬಿಕಾ ಕಾಫಿಗೆ ಸಿಲ್ವರ್ ಎಷ್ಟೋ ಕಡೆಗೆ ನೆರಳಿಗಾಗಿ ಬೆಳೆಯಲಾಗಿದೆ. ಹತ್ತಿ ಮರಗಳು ರೋಬಸ್ಟಕ್ಕೂ ಮತ್ತು ಅರೇಬಿಕಾಗೂ ಸೂಕ್ತ ಅಂತ ಅನಿಸ್ತಾ ಇದೆಯಾ? ರೋಬಸ್ಟಕ್ಕಲ್ಲ, ಅರೇಬಿಕಾ ಭಾರಿ ಒಳ್ಳೇದು. ಅದಿಲ್ಲ ಅಂತ ಆದ್ರೆ ಮಾತ್ರ ನಾವು ಸಿಲ್ವರ್ ಹಾಕ್ಬೇಕು, ಹೊರತು ಇದು ಹತ್ತಿ ಇದ್ರೆ ಸಿಲ್ವರ್ ಹಾಕೋದು ಒಳ್ಳೇದಲ್ಲ. ಹತ್ತಿ ಮರಗಳಿದ್ರೆ ಸಾಕ, ಇನ್ನು ಕೆಳ ಹಂತದ ನೆರಳಿಗಾಗಿ ಹಾಲ್ವಾಣ ಅಥವಾ ಪಾಲ್ವಾಣವನ್ನ ಬೆಳೆಸ್ತಾರಲ್ಲ, ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ? ಅರೇಬಿಕಕ್ಕೆ ಬೇಕೇ ಬೇಕು ಸೆಕೆಂಡ್ ಲೆವೆಲ್ ಶೇಡ್. ಹತ್ತಿ ಆದ್ಮೇಲೆ ಪಾಲ್ ಹಾಕೋದು ಭಾರಿ ಒಳ್ಳೇದು. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅದು, ಬಟ್ ಈ ಸಮ್ಮರ್ ನಲ್ಲಿ ಒಳ್ಳೆ ಶೇಡ್ ಕೊಡುತ್ತೆ ಕಾಫಿಗೆ, ಅದು ಇದ್ರೆ ಗಿಡನೂ ಚೆನ್ನಾಗಿರುತ್ತೆ ಅದು. ಹಾಲ್ವಾಣ ಮತ್ತು ಹತ್ತಿ ಎಲೆಗಳು ಬಹುಬೇಗ ಮಣ್ಣಿನಲ್ಲಿ ಕರಗಿ ಗೊಬ್ಬರವಾಗ್ತವೆ, ಅನುಕೂಲಕರವಾದ ಪರಿಸರವನ್ನ ಸೃಷ್ಟಿ ಮಾಡ್ತವೆ. ಹಾಗಾಗಿ ಈಗಲೂ ಎಷ್ಟೋ ತೋಟಗಳಲ್ಲಿ ಹಾಲ್ವಾಣವನ್ನ ಹತ್ತಿಯನ್ನ ತಪ್ಪದೆ ಬೆಳೆಸ್ಕೊಂಡು ಪ್ರಯೋಜನವನ್ನ ಮಾಡ್ಕೊಳ್ತಾರೆ. ಇಲ್ಲೆಲ್ಲ ಕಾಳುಮೆಣಸು ಹೇಗಿದೆ ಬೆಳವಣಿಗೆ ಇಳುವರಿ? ತುಂಬಾ ಚೆನ್ನಾಗಿತ್ತು ಮೊದಲು, ಆದ್ರೆ ಮಳೆಗಾಲ ಏರುಪೇರು ಆಗಿದೆ ಇಂದ ಇವತ್ತೇ ಹೋಗ್ತಾ ಉಂಟು. ಕಾಯಿಲೆ ತುಂಬಾ ಬಂದಿದೆ, ತುಂಬಾ ಹೋಗಿದೆ. ಬಟ್ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಹೋದ ತಕ್ಷಣ ಇನ್ನೊಂದು ಗಿಡ ಆಗ್ತಾ ಇದೀವಿ. ಸೊ ಅದು ಸ್ವಲ್ಪ ದಿನ ಆಗುತ್ತೆ, ಸ್ವಲ್ಪ ವರ್ಷ ಬೇಕೇ ಬೇಕಾಗೋದು. ಅಂದಾಜ್ ಪ್ರಕಾರ ಇನ್ನೊಂದು 5-10 ವರ್ಷದಲ್ಲಿ ಮತ್ತೆ ಚೆನ್ನಾಗ್ ಆಗ್ಬಹುದು. 10 ವರ್ಷ ಹಿಂದೆ ಚೆನ್ನಾಗಿತ್ತು, ಈಗ ಅಷ್ಟು ಚೆನ್ನಾಗಿಲ್ಲ. ಗರಿಷ್ಠ ಅಂತಂದ್ರೆ ಎಷ್ಟು ಇಳುವರಿ ತೆಗೆದುಕೊಂಡಿದ್ರಿ, ಕನಿಷ್ಠ ಎಲ್ಲಿಗೆ ಹೋಗಿದೆ? ಏಕರೆಗೆ ಒಂದು 200-250 ಕೆಜಿ ಕುಯ್ಬಹುದು ಚೆನ್ನಾಗಿ ಮಾಡಿದ್ರೆ. ಅದಕ್ಕಿಂತ ಜಾಸ್ತಿ ಕುಯ್ದವರು ಇದಾರೆ, ಆದ್ರೆ ಆವರೇಜ್ ತಗೊಂಡ್ರೆ ಒಂದು 200-250 ಕೆಜಿ ಕುಯ್ಬಹುದು. ನಿಮ್ದು ಇಳುವರಿ ಯಾವಾಗ ಕಡಿಮೆ ಆಯ್ತು, ಯಾವ್ದು ಕಡಿಮೆ ಆಯ್ತು? ಮಳೆ ಕಡಿಮೆ ಆದ್ಮೇಲೆ ಕಾಯಿಲೆ ಬಂದ್ಬಿಟ್ಟು ತುಂಬಾ ಮೆಣಸೆಲ್ಲ ಹೋಯ್ತು. ಮತ್ತೆ ಮತ್ತೆ ಹಾಕೊಂಡಿದೀವಿ, ನರ್ಸರಿ ಮಾಡ್ತಾ ಇದೀವಿ. ಪ್ರತಿ ವರ್ಷ ಒಂದು 2-3 ಸಾವಿರ ತಳಿ ಹಾಕೊಂಡೇ ಇದೀವಿ. ಅದರಿಂದಾಗಿ ಮುಂದಕ್ಕೆ ಚೆನ್ನಾಗಿ ಆಗ್ಬಂತ ಆಗುತ್ತೆ. ಅದು ಚೆನ್ನಾಗಿ ನೋಡ್ಕೊಂಡ್ರೆ ಮತ್ತೆ ನೀರು ಕೊಟ್ರೆ ಆ ಕೆಲಸ ಮಾಡ್ತಾ ಇದೀವಿ. ಈಗ ಸುಮಾರು 90 ಎಕರೆ ಕಾಫಿ ತೋಟದಲ್ಲಿ C6 ರೋಬಸ್ಟ ಎಷ್ಟಿದೆ, ಚಂದ್ರಗಿರಿ ಅರೇಬಿಕ ಕಾಫಿ ಎಷ್ಟು ವಿಸ್ತೀರ್ಣದಲ್ಲಿದೆ? 50-50 ಆಗಿ ರೋಬಸ್ಟ ಒಂದೊಂದು ಗಿಡ ಲೆಕ್ಕ ಹಾಕಿದ್ರೆ 45-46 ಸಾವಿರ ಗಿಡ ಇದೆ. ಅದೇನೆ ಚಂದ್ರಗಿರಿ 4x4 ಹಾಕಿದ್ವಿ ನಾವು, ತುಂಬಾ ಹತ್ತಿರನೇ ಹಾಕೊಂಡಿದ್ವಿ. ಯಾಕಂದ್ರೆ ಬೋರರ್ ಬಂದ್ರೆ ಒಂದಕ್ಕೆ ಒಂದು ಗಿಡ ಇರಲಿ ಅಂತ ಹೇಳಿ, ಅದೇ ಇನ್ಶೂರೆನ್ಸ್ ಟೈಪ್ ಅದು. ಅದಾಗಿ ಅದು ಮಾತ್ರ ಡಬಲ್ ಇದೆ. ಸೊ ನಮಗೆ ಒಂದು 80-85 ಸಾವಿರ ಗಿಡ ಚಂದ್ರಗಿರಿ ಇದೆ. ಇಳುವರಿ ದೃಷ್ಟಿಯಲ್ಲಿ ಚಂದ್ರಗಿರಿ ಎಕರೆಗೆ ಎಷ್ಟು ಲಭಿಸ್ತಾ ಇದೆ? C6 ಅರೇಬಿಕಾ ಒಂದು 400 ಕೆಜಿ ಕುಯ್ತಾ ಇದೀವಿ ನಾವು ಈಗ ಸದ್ಯಕ್ಕೆ. ಇನ್ನ ಎಸ್ಟಾಬ್ಲಿಷ್ ಆದ್ಮೇಲೆ ಜಾಸ್ತಿ ಆಗುವಂತ ಕಾಣುತ್ತೆ. ರೋಬಸ್ಟನು ಅದೇ ತರ 450-600 ಕೆಜಿ ವರೆಗೆ ಕುಯ್ತಾ ಇದೀವಿ ಈಗ ಸದ್ಯಕ್ಕೆ, ಮುಂದಕ್ಕೆ ಚೆನ್ನಾಗಿ ಆಗ್ಬಹುದು. ಒಣಗಿದ ಬೇಳೆ ಲೆಕ್ಕದಲ್ಲಿ ನೀವು ಹೇಳ್ತಾರದಲ್ವಾ? ಹೌದು. ಕಾಫಿ ನಾಡಿನಲ್ಲಿ ಇವತ್ತು ಕಾಫಿ ಬೇಳೆ ಮಾಡೋದು ಪಲ್ಪ್ ಮಾಡೋದು ಕಷ್ಟ, ಬೇರೆ ಬೇರೆ ತೊಂದರೆಗಳು ಅಂತ ಹೇಳೋರಿದ್ದಾರೆ. ತಪ್ಪದೆ ಪಲ್ಪಿಂಗ್ ಘಟಕಗಳನ್ನು ಇಟ್ಕೊಂಡಿರೋರಿದ್ದಾರೆ. ನೀವು ಯಾವಾಗ ಪಲ್ಪರ್ ಅನ್ನ ಸ್ಥಾಪನೆ ಮಾಡಿಕೊಂಡ್ರಿ, ಎಷ್ಟು ವೆಚ್ಚ ಆಯ್ತು, ಹೇಗಿದೆ ನಿಮ್ಮ ಅನುಭವ? ಭಾರಿ ಹಿಂದೆಯಿಂದನೂ ನಾವು ಪಲ್ಪರ್ ಮಾಡ್ತಾ ಇದೀವಿ. 72ನೇ ಇಸವಿನಲ್ಲಿ ನಮ್ದೇ ಫಸ್ಟ್ ಪಲ್ಪರ್ ಹಾಕಿದ್ವಿ ವಾಷರ್ ಜೊತೆನಲ್ಲಿ, ಪಲ್ಪರ್ ವಾಷರ್ ಅಂತೇಳಿ. ಅವತ್ತಿನ ಫಸ್ಟ್ ಟೈಮ್ ಬಂತದು, ಅದನ್ನ ನಾವು ತಾದಾಮಿಂದ ತಗೊಂಡು ನಾವು ಇಲ್ಲಿ ಹಾಕಿದ್ವಿ. ಅವತ್ತಿಂದ ಇವತ್ತವರೆಗೂ ನಾವು ಪಾರ್ಚ್ಮೆಂಟೇ ಮಾಡ್ತಾ ಇದ್ದೀವಿ ಎರಡೂ, ಅರಬಿಕನು ಅಷ್ಟನ್ನು ಮತ್ತೆ ರೋಬಸ್ಟನು. ಅಂದ್ರೆ 100ಕ್ಕೆ 100ರಷ್ಟು ಬೇಳೆ ಮಾಡ್ತೀರಾ, ಸ್ವಲ್ಪ ಪ್ರಮಾಣದಲ್ಲಿ ಉಂಡೆ ಕಾಫಿ ಆಗ್ತಾ ಇದೆ. 100ಕ್ಕೆ 100 ಅಂತ ಹೇಳುವಂಗಿಲ್ಲ, ಕಾಫಿ ಕುಯ್ದಲ್ಲಿ ಅದು ಅನ್ರೈಪ್ ಕಾಫಿ ಅಂತ ನಾವು ಹೇಳ್ತೀವಲ್ಲ ಅದು ಚೆರಿ ಮಾಡ್ತೀವಿ. ಇದು ರೈಪ್ ಕಾಫಿನ ಪಾಚ್ ಮಾಡ್ತಾರೆ ಮಾರ್ತೀವಿ ನಾವು. ನೀವು ಪಲ್ಪರ್ ಯೂನಿಟ್ ಮಾಡುವಾಗ ಎಷ್ಟು ವೆಚ್ಚ ಆಗಿತ್ತು ಅಂತ ಏನಾದ್ರೂ ನೆನಪು? ಭಾರಿ ಕಡಿಮೆ ಆಗುತ್ತಿದ್ದಾನೆ. ಇವತ್ತಿನ 17 ಲಕ್ಷ, ಅವತ್ತಿನ 17,000 ಅಷ್ಟಲ್ಲೇ ಇತ್ತದು. ಈಗ ಜಾಸ್ತಿ ಆಗಿದೆ, ಒಳ್ಳೊಳ್ಳೆ ಮೆಷಿನರೀಸ್ ಎಲ್ಲ ಬಂದುಂಟು ಈಗ. ಆದ್ರೆ ಅವತ್ತಿಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಅವತ್ತಿನ ಪಾರ್ಚ್ಮೆಂಟೇ ಬೆಟ್ರು. ಇವತ್ತು ಪಾರ್ಚ್ಮೆಂಟ್ ಚೆನ್ನಾಗುಂಟು ಇಲ್ಲ ಅಂತ ಹೇಳಕ್ಕಿಲ್ಲ. ಅಂತೂ ನಾವು ಮಾತ್ರ ಅಷ್ಟು ಖರ್ಚು ಮಾಡಕ್ ಹೋಗಿಲ್ಲ. ಪಲ್ಪರ್ ಮಾಡಿಸೋದ್ರಿಂದ ಅಥವಾ ಪಲ್ಪಿಂಗ್ ಯೂನಿಟ್ ಮಾಡಿರೋದ್ರಿಂದ ಕಾಫಿ ಬೆಳೆಗಾರರಿಗೆ ಆಗುವ ಅನುಕೂಲಗಳು ಏನಂತ ಹೇಳ್ತೀರಿ? ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಪಾರ್ಚ್ಮೆಂಟ್ ಮಾಡಿದ ತಕ್ಷಣನೇ. ಹೇಗೆ ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಚೇರಿ ಚೇರಿ ಅಂತ ಹೇಳಿ ಅಷ್ಟು ದೊಡ್ಡ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಇದು ಬಂದನೆ ಚೆನ್ನಾಗಿ ಒಂದೊಂದ್ಸರಿ ಗದ್ದೆಲ್ ಹಾಕಿ ಅದನ್ನ ಒಣಗಿಸಿ ಅದನ್ನೇ ಕೊಟ್ಬಿಡ್ತಾರೆ ಯೂನಿವರ್ಸ್ಗಳಿಗೆ. ಅದ್ರ ಬದಲು ನಾವು ಚೆನ್ನಾಗಿ ನಮ್ಮ ನೀರು ಉಪಯೋಗಿಸಿ ಪಾರ್ಚ್ಮೆಂಟ್ ಮಾಡಿದ್ರೆ ನಮಗೊಂದೇನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಅದು ಚೆನ್ನಾಗಿರೋ ಕಾಫಿ ನಾವು ಇನ್ನೊಬ್ಬರಿಗೆ ಕೊಡ್ತಾ ಇದೀವಿ, ಅವ್ರು ಚೆನ್ನಾಗಿ ಕುಡಿದು ಅದನ್ನ ಹೆಮ್ಮೆ ಪಡ್ತಾರೆ ಅಂತ ಹೇಳ್ಬಿಟ್ಟು. ಉಂಡೆ ಕಾಫಿಗೂ ಬೆಳೆ ಕಾಫಿಗೂ ವ್ಯತ್ಯಾಸ ಇದೆ. ತಾವು ಹೇಳಿದಂಗೆ ಗುಣಮಟ್ಟ ಒಂದು, ಎರಡನೇದು ಒಣಗಿಸೋದು ಸುಲಭ, ದಾಸ್ತಾನು ಮಾಡೋದು ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ, ಬೆಲೆನೂ ಚೆನ್ನಾಗಿ ಸಿಗುತ್ತೆ, ಅಂತಿಮವಾಗಿ ಗ್ರಾಹಕರಿಗೂ ಗುಣಮಟ್ಟದ ಕಾಫಿ ಕುಡಿಲಿಕ್ಕೂ ಪೂರಕವಾಗ್ತದೆ, ನೆರವಾಗ್ತದೆ ಅಂತ ಅನ್ಕೊಂಡು ಹೇಳೋದಿದೆ, ಏನಂತೀರಿ? ನಾನು ಹೇಳಿದಾಗೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ಕಾಫಿನ ಕುಡಿದ್ರೆ ನಮ್ಮ ಕಾಫಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಡಿಮಾಂಡ್ ಬರ್ಬೋದು. ಅದರಿಂದಾಗಿ ನಮ್ಮ ಕಾಫಿನ ನಾವು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆದು ಅದನ್ನು ಮಾರಿ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು ಒಳ್ಳೆ ದಾರಿ ಆಗುತ್ತೆ ಇದು. ಅದರಿಂದಾಗಿ ನಾವು ಆದಷ್ಟು ನಮ್ಮ ಕಾಫಿನ ಜಾಗೃತಿಯಾಗಿ ಮಾಡಿ ಅದನ್ನು ಚೆನ್ನಾಗಿ ಇನ್ನೊಬ್ಬರಿಗೆ ಕುಡಿಲಿಕ್ಕೆ ಕೊಡಬೇಕು ಅಂತ ನನ್ನ ಪ್ರಕಾರ ಹೇಳ ಬಯಸಿದೆ ನಾನು. ಪಲ್ಪಿಂಗ್ ಮಾಡುವಾಗ ಸಿಗುವ ನೀರು ಕೊಳೆ ನೀರು ಇದೆಯಲ್ಲ, ಅದನ್ನ ಏನಾದ್ರೂ ಮರುಬಳಕೆ ಮಾಡ್ಕೊಳ್ತೀರಾ? ಹಾಗೆ ಸಿಪ್ಪೆಯನ್ನು ಯಾವ್ದಕ್ಕೆ ಉಪಯೋಗಿಸ್ಕೊಳ್ತೀರಿ? ಹೌದು, ಅದು ಮತ್ತೆ ವಾಪಸ್ ಕಾಫಿ ತೋಟಕ್ಕೆ ಬರುತ್ತೆ. ಎರಡು ಅಷ್ಟೇ ಡ್ರೈ ಆದ್ಮೇಲೆ ಅದನ್ನ ತೆಗೆದು ಬಿಟ್ಟು ಮಿಕ್ಸ್ ಮಾಡಿ ನಾವು ಕಾಂಪೋಸ್ಟ್ ಅಂತ ಹೇಳ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ. ಅದನ್ನ ಮತ್ತೆ ತೋಟಕ್ಕೆ ಹಾಕ್ತೀವಿ ನಾವು, ಅದೇ ವೇಸ್ಟ್ ಮಾಡೋದಿಲ್ಲ. ಪ್ರತಿ ವರ್ಷ ಸಗಣಿಯನ್ನ ತರಿಸಿ ಗೊಬ್ಬರ ಮಾಡ್ಕೊಂತೀರಾ ಅಥವಾ ಇದನ್ನ ಏನಾದ್ರೂ ಉಪಚಾರ ಕೊಟ್ಟು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತೀರಾ? ಹೇಗಿದೆ? ಅಕ್ಕಪಕ್ಕದಲ್ಲಿ ಸಿಕ್ಕಿದ ಸಗಣಿನೆಲ್ಲ ತಗೊಳ್ತೀವಿ ನಾವು, ಜೊತೆಗೆ ಮಿಕ್ಸ್ ಮಾಡ್ತೀವಿ ಇದನ್ನ. ಅದನ್ನ ಒಂದೊಂದು ಬ್ಲಾಕಿಗೆ ಒಂದೊಂದು ವರ್ಷ ಹಾಕೊಂಡು ಬರ್ತಾ ಇದೀವಿ. ಕಾಫಿ ತೋಟಕ್ಕೆ ಬಹಳ ಮುಖ್ಯವಾಗಿ ನೀರು, ನೀರಾವರಿಗೆ ನೀವು ಮಾಡಿಕೊಂಡಿರುವ ವ್ಯವಸ್ಥೆ ಏನು ಗಣೇಶನ? ನಮ್ಮಲ್ಲಿ ನಾವು ಕೆರೆ ಮಾಡಿದ್ವಿ, ನಮ್ದೇ ಕೆರೆ. ಅದರಿಂದ ಎಷ್ಟು ನೀರು ಬೇಕು ಅದನ್ನ ನಾವು ಪ್ರಮಾಣವಾಗಿ ಎಷ್ಟು ಬೇಕಾಯ್ತು ಅಷ್ಟು ದೊಡ್ಡ ಕೆರೆನೇ ಮಾಡ್ಕೊಂಡಿದೀವಿ ನಾವು. ಮಳೆ ಬಂದ್ರೂ ಭಾರಿ ಒಳ್ಳೇದು, ಮಳೆ ಬರ್ದಿದ್ರೆ ನಮ್ಗೆ ಇಡೀ ತೋಟಕ್ಕೆ 3 ಸರಿ ಹೊಡೆಯುವಂತ ನೀರು ಮಾಡ್ಕೊಂಡಿದೀವಿ ನಾವು, ಈಗ ಫೆಸಿಲಿಟಿ ಉಂಟು. ಎಷ್ಟು ಉದ್ದ ಅಗಲ ಆಳದ ಒಂದು ನೀರಿನ ವ್ಯವಸ್ಥೆ ಇರುವ ಕೆರೆಯನ್ನು ಅಥವಾ ಕೊಳವನ್ನ ಮಾಡ್ಕೊಂಡಿದ್ರಿ? ಇವತ್ತಿನ ಕೆರೆ ಮಾಡೋದು ಬಾರಿ ಸುಲಭ ಅಲ್ಲ, ಮತ್ತೆ ಅದು ನೀರು ನಿಲ್ಬೇಕು, ಅಂತ ಜಾಗ ಸಿಗಬೇಕು. ನನಗೆ ಆತರ ಜಾಗ ಸಿಕ್ಕಿದೆ, ಅದರಿಂದಾಗಿ ದೊಡ್ಡ ಕೆರೆನ ಮಾಡಿದೀನಿ. 350 ರಿಂದ 400 ಅಡಿವರೆಗೂ ಉದ್ದ ಇದೆ, 350 ಅಡಿ ಅಗಲ ಇದೆ, ಒಂದು 30 ಅಡಿ ಆಳ ಇದೆ. ಆದಷ್ಟು ಮಾಡ್ಕೊಂಡಿದ್ದೀನಿ. ನನಗೆ 3 ಇಂಚಿಂದ 6 ಇಂಚ್ ವರೆಗೂ ಮಳೆ ಹೊಡೆಯೋ ಚಾನ್ಸಸ್ ಉಂಟು ಇದರಲ್ಲಿ. ಅಷ್ಟೊಂದು ನೀರು ಸಂಗ್ರಹಣೆ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಲ್ವಾ? ಹೌದು. ಈ ನೀರು ಇವತ್ತಿಂದಲ್ಲ, ಅದು ನಾವು ಮಳೆಗಾಲದಲ್ಲಿ ತುಂಬಿಸ್ಬಿಟ್ಟು ಇಟ್ಕೊಂಡಿರ್ತೀವಿ, ಅದನ್ನ ಈಗ ಉಪಯೋಗಿಸ್ತೀವಿ ಅಷ್ಟೇ. ಎಲ್ಲಿಂದ ನೀರು ಈ ಒಂದು ಕೊಳಕ್ಕೆ ಅಥವಾ ಕೆರೆಗೆ ಬಂದು ಸೇರಿಕೊಳ್ಳುತ್ತೆ? ಕೊಲ್ಲಿ ನೀರು ಹೋಗಿ ಹೊಳೆ ತಲುಪಕ್ಕಿಂತ ಮುಂಚೆನೆ ನಮ್ಮ ಕೆರೆ ಇದೆ, ಅದರಿಂದಾಗಿ ಅದನ್ನ ನಾವು ಡೈವರ್ಟ್ ಮಾಡಿ ನಮ್ಮ ಕೆರೆನ ಮೊದಲು ತುಂಬಿಸ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಒಂದು ಪೈಪ್ ಹಾಕಿದ್ವಿ. ಜಾಸ್ತಿ ಆಗಿ ನೀರು ಅದರಲ್ಲಿ ಮತ್ತೆ ವಾಪಸ್ ಹೊಳೆಗೆ ಹೋಗುತ್ತೆ. ಆ ತರ ಮಾಡ್ಕೊಂಡಿದ್ವಿ ನಾವು. ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ ಗಣೇಶಣ್ಣ? ನೀವು ಬೆಳೆಯನ್ನ ಒಟ್ಟಿಗೆ ಕೊಟ್ಬಿಡ್ತೀರಾ ಅಥವಾ ಕಂತ್ ಕಂತಾಗಿ ಕೊಡ್ತೀರಾ? ಬೆಲೆಯನ್ನ ಗಮನಿಸಿಕೊಂಡು ವ್ಯಾಪಾರ ಮಾಡ್ತೀರಾ ಹೇಗೆ? ನಾವು ಯೂಶುವಲ್ ಆಗಿ ಮಾರ್ಚ್ ಎಂಡ್ಗಿಂತ ಮುಂಚೆನೆ ಮಾರ್ಬಿಡ್ತೀವಿ ನಾವು. ಅದನ್ನ ಈ ಕಾಮ್ಗೆಲ್ಲಿ ನಾವು ಕೊಡ್ತಾ ಇದೀವಿ, ಅವ್ರು ಒಳ್ಳೆ ರೇಟ್ ಕೊಡ್ತಾ ಇದಾರೆ. ಮತ್ತೆ ಒಂದೊಂದ್ಸರಿ ನಮ್ ಕಾಫಿ ಚೆನ್ನಾಗಿ ಉಂಟು ಅಂತ ಆದ್ರೆ ಒಂದು 200-300 ರೂಪಾಯಿ ಜಾಸ್ತಿ ಸಿಗೋ ಚಾನ್ಸಸ್ ಉಂಟು. ಅದು ನಮಗೆ ಸಿಕ್ಕಿದೆ ಕಳೆದ 3-4 ವರ್ಷದಿಂದ. ಸೊ ಅದರಿಂದಾಗಿ ನಾವು 3 ವರ್ಷದಿಂದ ನಾವು ನಮ್ ಕಾಫಿನ ಈ ಕಾಮ್ಗೆಲ್ಲಿಗೆ ಕೊಡ್ತಾ ಇದೀವಿ. ಪಲ್ಪಿಂಗ್ ಮಾಡುವಾಗ ಪ್ರತಿ ಹಂತದಲ್ಲೂ ಗಮನವಿಟ್ಟು ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಎಷ್ಟು ಚೆನ್ನಾಗಿ ತೊಳಿತೀವ ಬೀಜಗಳನ್ನ ಅಷ್ಟು ಉತ್ತಮವಾಗಿರುತ್ತೆ, ಖರೀದಿದಾರರು ಇಷ್ಟಪಟ್ಟು ತೆಗೆದುಕೊಳ್ತಾರೆ ಅನ್ನೋದು ಮಾತುಗಳನ್ನ ಕೇಳ್ತೀವಿ. ಹೇಗಿದೆ ನಿಮ್ಮ ಪಲ್ಪಿಂಗ್ ವ್ಯವಸ್ಥೆ? ಎಲ್ಲರಲ್ಲೂ ಇದ್ದಾಗ ನಮ್ಮಲ್ಲೂ ಸಹ ಪಲ್ಪಿಂಗ್ ಇದೆ ಇಲ್ಲ ಅಂತ ಹೇಳಕ್ಕಿಲ್ಲ. ನಾನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾವು ನಮ್ಮ ಕಾಫಿನ ಚೆನ್ನಾಗಿ ನಾವು ತೊಳೆದು ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಿದೀವಿ. ಬಟ್ ಏನು ಅಂತ ಹೇಳಿದ್ರೆ ಇದನ್ನ ಸ್ಪೆಷಾಲಿಟಿ ಕಾಫಿ ತರ ಮಾಡ್ತಾ ಇಲ್ಲ ನಾವು, ಅದು ಭಾರಿ ಕಷ್ಟ. ನಮ್ಮ ಕಾಫಿನ ಬೇರೆಯವ್ರ ಕಾಫಿ ಜೊತೆನೆ ಹೋಗಿ ಹೋಗ್ತದೆ. ಆದ್ರೆ ಕೀರಿವಸ್ನಲ್ಲಿ ನಮ್ಮ ಕಾಫಿ ಚೆನ್ನಾಗಿ ಉಂಟು ಅಂತ ಅವ್ರು ಹೇಳ್ತಾ ಇದಾರೆ. ಅದರಿಂದಾಗಿ ಈಗ ನಾವು 2-3 ವರ್ಷದಿಂದ ನಮ್ಮ ಕಾಫಿ ಅದನ್ನು ಕುಡೋದ್ರಿಂದ ಒಂದು ಬೋನಸ್ ಕೊಟ್ಟಾಗಿ ನಮಗೆ ವರ್ಷಕ್ಕೆ ಒಂದು 200-300 ರೂಪಾಯಿ ಸೆಪ್ಟೆಂಬರ್ ತಿಂಗಳಲ್ಲಿ ತಮಗೆ ಕೊಡ್ತಾ ಇದಾರೆ ಈ ಕಾಮ್ಗೆಲ್ನವರು. ಕಾಫಿಯನ್ನ ಉತ್ತಮವಾಗಿ ಬೆಳೀತಾಯಿದ್ರಿ, ಪಲ್ಪರನ್ನ ಇಟ್ಕೊಂಡಿದ್ರಿ, ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಕಾಳುಮೆಣಸಿನ ತಕ್ಕ ಮಟ್ಟಿಗಿದೆ, ವ್ಯತ್ಯಾಸಗಳಾಗ್ತಿರ್ತವೆ. ಕೃಷಿ ಪದವಿ ಮಾಡಿಕೊಂಡು ಕೃಷಿಗೆ ಬಂದಿರುವ ಹಿನ್ನೆಲೆಯಲ್ಲಿ ನಿಮ್ಮ ಈ ನಡೆದು ಬಂದ ದಾರಿಯನ್ನ ಗಮನಿಸಿಕೊಂಡ್ರೆ ಏನ್ ಅನ್ಸುತ್ತೆ? ಎಷ್ಟೋ ಜನ ಹೇಳ್ತಾರೆ ವಿದ್ಯಾವಂತರು ಕೃಷಿಯಲ್ಲಿ ದುಡ್ಡು ಮಾಡಕ್ಕಾಗಲ್ಲ, ಕೃಷಿ ಅಷ್ಟೊಂದು ಲಾಭದಾಯಕವಲ್ಲ ಅನ್ನೋ ಒಂದು ಮಾತುಗಳನ್ನು ಕೇಳ್ತಾ ಇದೀವಿ. ಆದ್ರೆ ಆಸಕ್ತಿಯಿಂದ ತೊಡಸ್ಕೊಂಡು ಒಳ್ಳೆ ದುಡ್ಡನ್ನು ಮಾಡಿರೋರು, ಬೆಳವಣಿಗೆ ಆಗಿರೋರನ್ನು ನಾವು ಗಮನಿಸ್ತಾ ಇರ್ತೀವಿ. ನಿಮ್ಮ ಅಭಿಪ್ರಾಯ ಏನು? ಅದರ ಪ್ರಕಾರ ನಾನು ಏನು ಮಾತಾಡೋ ರೀತಿ ಇಲ್ಲ. ನಾನು ಯಾಕೆಂತ ಹೇಳಿದ್ರೆ ನಮ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವರ್ಷ ಚೆನ್ನಾಗಬಹುದು, ಒಂದು ವರ್ಷ ಚೆನ್ನಾಗದೇ ಇರ್ಬೋದು. ಚೆನ್ನಾಗಿಲ್ಲ ಅಂತೇಳಿ ತೋಟನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅವತ್ತೂ ದುಡ್ಡು ಇಲ್ದಿರೋ ಸರ್ ನೀವು ದುಡ್ಡು ಹಾಕೊಂಡು ಅದನ್ನ ಚೆನ್ನಾಗಿ ಮಾಡಿದ್ರೆ ಬರೋ ವರ್ಷಕ್ಕೆ ಮತ್ತೆ ಆಗ್ತಾ ಇರುತ್ತೆ. ಇದು 1-2 ವರ್ಷದ ಉದ್ದಿಮೆ ಅಲ್ಲ ಇದು. ಇದು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಮಾಡ್ಕೊಂಡಿರ್ಬೋದು. ಯಾವುದೋ ಒಂದು ವರ್ಷ ಚೆನ್ನಾಗಿ ಆಗ್ಬೋದು, ಅದೇ ಸಾಕು ನಮಗೆ. ಅದಾಗಿ ದುಡ್ಡೇ ಆಗ್ಲೇಬೇಕು ಅಂತ ಇದ್ದು ನಾವು ಖರ್ಚು ಮಾಡೋದೆಲ್ಲ ದುಡ್ಡು ಮಾಡಕ್ ಹೋದ್ರೆ ಅದು ಆಗೋದಿಲ್ಲ. ಇದು ದುಡ್ಡು ಖರ್ಚು ಮಾಡಿದ್ರೆ ವಾಪಸ್ ಬರುತ್ತೆ. ಅದು ಆ ತರ ನನ್ನ ಯೋಚನೆ. ಸೊ ನಾವು ಕಾಫಿ ಇಲ್ಲ ಅಂತ ಹೇಳಿ ಕಾಫಿ ತೋಟನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ಇನ್ನೂ ಹಾಳಾಗುತ್ತೆ. ಅದು ಆ ತರ ಮಾಡಬಾರದು. ತಾವು ಹೇಳಿದಂಗೆ ಬರೇ ಲಾಭ ದುಡ್ಡನ್ನ ನಿರೀಕ್ಷೆ ಮಾಡ್ಕೊಂಡು ಕುತ್ಕೊಳ್ಳಕ್ಕಾಗಲ್ಲ. ಬಂಡವಾಳ ಹಾಕ್ತಾ ಇರ್ಬೇಕು. ಬಂಡವಾಳ ಹಾಕಿದ್ರೆ ಅದರ ಭಾಗ್ಯ ನಿಮಗೆ ಸಿಗುತ್ತೆ. ಕೈಯಿಂದ ತುಂಬಾ ಕಳ್ಕೊಂಡಿರೋರು ಕೃಷಿಯಲ್ಲಿ ಕಡಿಮೆ, ಗಳಿಸಿರಲೇ ಹೆಚ್ಚು. ಮನೆತನಗಳು ಕೃಷಿಯಿಂದ ಬೆಳವಣಿಗೆ ಆಗಿದಾವೆ. ಆದ್ರೂ ಎಷ್ಟೋ ಜನ ಎಷ್ಟೋ ಸತ್ಯ ಸಂಗತಿಗಳನ್ನ ಮರೆಮಾಚಿಕೊಂಡ್ಬಿಡ್ತಾರೆ. 1-2 ವರ್ಷ ಬೆಲೆ ಕಡಿಮೆ ಆಯ್ತು, ದುಡ್ಡು ಬರಲಿಲ್ಲ ಅಂದ್ರೆ ತತ್ತರಿಸಿ ಹೋಗ್ಬಿಡ್ತಾರೆ. ಉಳಿತಾಯನೂ ಮುಖ್ಯ. ದುಡ್ಡು ಚೆನ್ನಾಗಿ ಬಂದಾಗ ಉಳಿತಾಯ ಮಾಡ್ಕೋಬೇಕು, ಕಷ್ಟ ಬಂದಾಗ ಖರ್ಚಿಗೆ ಬಳಕೆ ಮಾಡ್ಕೋಬೇಕು. ಬೇರೆ ಬೇರೆ ಉದ್ಯೋಗಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇದು ಏರುಪೇರಿನ ಸಂಗತಿನೇ. ಕೃಷಿಯಲ್ಲಿ ನಾವು ಅಂದ್ಕೊಂಡಂತೆ ಎಷ್ಟೋ ಸರಿ ಆಗ್ಲಿಕ್ಕಿಲ್ಲ. ಅದು ಒಳ್ಳೇದೋ ಕೆಟ್ಟದ್ದೋ ಬೇರೆ ವಿಚಾರ. ಒಳ್ಳೆ ಬೆಲೆ ನಾವು ಅಂದ್ಕೊಂಡಿದ್ಕಿಂತ ಹೆಚ್ಚು ಸಿಗುತ್ತೆ. ಬೆಲೆ ಇಷ್ಟ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ನೋಡ್ತಾ ನೋಡ್ತಾ ಹೋದಂತೆ ಪಾತಾಳಕ್ಕೆ ಹೋಗಿರೋದಿದೆ. ಖರ್ಚು ವೆಚ್ಚಗಳು ಆಗಿ ಇನ್ನೂ ನಷ್ಟ ಆಗಿರೋದಿದೆ. ತಾವು ಹೇಳಿದಂಗೆ ಕಷ್ಟಕ್ಕೂ ದುಡ್ಡು ಇಟ್ಕೊಂಡಿರ್ಬೇಕು, ಬಂಡವಾಳ ಹಾಕ್ತಾ ಇರಬೇಕು, ಮುಂದೆ ಒಳ್ಳೇದಾಗ್ತದಂತ ಅನ್ಕೊಂಡು ಹೋಗ್ತಾ ಇರಬೇಕು. ಕೃಷಿ ಪದವಿ ಮಾಡಿಕೊಂಡು ಕಾಫಿ ಕೃಷಿಯಲ್ಲಿ ತಮ್ಮನ್ನ ತೊಡಸ್ಕೊಂಡು ಹೋಗ್ತದ್ರಿ. ವಿಶಾಲವಾದ ಪ್ರದೇಶದಲ್ಲಿ ಕಾಫಿಯನ್ನ ಬೆಳೀತದ್ರಿ. ಅರೇಬಿಕ ಮತ್ತು ರೋಬಸ್ಟ್ ಕಾಳುಮೆಣಸ್ ಅನ್ನ ಸಾಗುವಳಿ ಮಾಡ್ತಾ ನೀರಾವರಿಗೆ ವ್ಯವಸ್ಥೆ ಮಾಡಿಕೊಂಡು ಪಲ್ಪರನ್ನ ಇಟ್ಕೊಂಡು ಅರ್ಥಪೂರ್ಣವಾಗಿ 16 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿದ್ದೀರಿ. 16 ವರ್ಷಗಳ ಕಾಲ ಒಬ್ಬ ಕೃಷಿಕ ಇಲ್ಲಿ ನೆಲೆ ಕಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಈ ಭೂಮಿ ನಿಮಗೆ ಬಲ ನೀಡಿದೆ, ಬೆಂಬಲ ಕೊಟ್ಟಿದೆ ಅಂತ ಅನ್ಕೊಂಡು ತಿಳ್ಕೊಳ್ಳಬೇಕು. ಎಷ್ಟೋ ಜನ ಬೇಗ ಬೇಗ ಬೆಳಿಲಿಕ್ಕೆ ಹೋಗಿ ಏನೆಲ್ಲ ಅನಾಹುತಗಳನ್ನು ಅನುಭವಿಸ್ಕೊಂಡಿದ್ದಾರೆ. ಅತಿಯಾದ ಆಸೆ ಅತಿಯಾದ ನಿರೀಕ್ಷೆಗಳು ಕೃಷಿಯಲ್ಲಿ ಒಳಿತು ಅಲ್ಲ ಅಲ್ವಾ? ಹೌದು. ನಿಮ್ಮ ಅನುಭವಗಳನ್ನ ಚೆನ್ನಾಗಿ ಹಂಚಿಕೊಂಡ್ರಿ ಗಣೇಶಣ್ಣ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಸೋಮಾರಪೇಟೆ ತಾಲೂಕು ಕಾನ್ಬೈಲ್ ಸಮೀಪ ನಾಗೂರು ಶಿರಂಗಾಲದ SB ಗಣೇಶ್ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಕೃಷಿ ಪದವೀಧರರಾಗಿ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ಮಾರ್ಗಗಳನ್ನ ಅನುಸರಿಸಿ ತೃಪ್ತಿದಾಯಕವಾಗಿ ಸಾಗ್ತದರೆ ಗಣೇಶ್ ಅವರು. SB ಗಣೇಶ್ ಅವರ ಸಂಖ್ಯೆ ಹೀಗಿದೆ: 9972625253 9972625253. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಸಲುವಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಬೆಟ್ಟಗೇರಿ ಆವಂದೂರಿನ ಕಡ್ಡ್ಯದ ಪಾರ್ವತಿ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಇವರ ವತಿಯಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೂಡುಕೂಟಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತಂತೆ ಅರಿವು ಕಾರ್ಯಾಗಾರ ಮಡಿಕೇರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿನ ಸಭಾಬಾಡಲಿ ಇಂದು ನಡೆದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶವು ಕ್ಷಯರೋಗಕ್ಕೆ ಬೇಕಾದ ಚಿಕಿತ್ಸೆ ಮತ್ತು ಮದ್ದು ಮಾಡಿ ರೋಗ ನಿರ್ಮೂಲನೆ ಮಾಡಕಂತ ಹೇಳಿದವು. ಈಗ ಜಿಲ್ಲೆಯಲ್ಲಿ 411 ಸೋಂಕಿತರು ಕಂಡುಬಂದಿದ್ದು ಇದರಲ್ಲಿ 35 ಜನಕ್ಕೆ ಹೆಚ್ಐವಿ ರೋಗ ಇದ್ದು 8% ಮರಣ ಪ್ರಮಾಣ ಕಂಡುಬಂದಿತ್ತು. ಆದ್ದರಿಂದ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್, ಆರೋಗ್ಯ ಶಿಕ್ಷಣಾಧಿಕಾರಿ ಪಾಲಾಕ್ಷ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಭಾರತದ ಆರ್ಥಿಕತೆಯ ಚೇತರಿಕೆಗೆ ಜೈವಿಕ ಇಂಧನ ಬಳಕೆಗೆ ಜಾಸ್ತಿ ಒತ್ತು ಕೊಡಕೂತ ಲೂಧಿಯಾನದ ಭಾರತೀಯ ಜೋಳ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಅಲ್ಲಾ ಸಿಂಗ್ ಅಭಿಪ್ರಾಯಪಟ್ಟಳು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ರಸಾಯನಶಾಸ್ತ್ರ ವಿಭಾಗದಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎನೇಬ್ಲಿಂಗ್ ಇಕೋಸಿಸ್ಟಮ್ ಫಾರ್ ಮೈಸ್ ಬೇಸ್ಡ್ ಬಯೋ ಎಥೆನಾಲ್ ಇನ್ ಇಂಡಿಯಾ ವಿಷಯದ ಕುರಿತಂತೆ ಉಪನ್ಯಾಸ ಕೊಟ್ಟು ಅವರು ಮಾತನಾಡಿದರು. ಪೆಟ್ರೋಲ್ ಬೆಲೆ ಏರ್ತಾ ಇರೋದ್ರಿಂದ ಪರ್ಯಾಯ ಆಗಿ ಸಂಪೂರ್ಣ ಎಥೆನಾಲ್ ಆಧಾರಿತ ವಾಹನಗಳ ತಯಾರಿಕೆಗೆ ಸರ್ಕಾರ ಪ್ರೋತ್ಸಾಹಿಸಿದರೆ ಇಂಧನ ಖರೀದಿಗಾಗಿ ಖರ್ಚಾಗುವ ಹಣನ ಉಳಿತಾಯ ಮಾಡಕಂತ ಇವು ಹೇಳಿದವು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾ ಚೌರೀರ ಜಗತ್ತಿಮ್ಮಯ್ಯವು ಸಂಶೋಧನೆಗೆ ಬರೀ ಲ್ಯಾಬ್ಗಳಿಗೆ ಮಾತ್ರ ಸೀಮಿತ ಆಗದೆ ಬದಲಿಗೆ ಅದು ಸಮಾಜಕ್ಕೆ ಉಪಯೋಗ ಆಗುವಂಗೆ ಇರಕೂತ ಹೇಳಿದವು. ಈ ಸಂದರ್ಭ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಜೆಜಿ ಮಂಜುನಾಥ್, ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಡಾ ಗೀತಾಂಜಲಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಕೊಡಗು ಜಿಲ್ಲೆ ಇವರ ಕೂಡುಕೂಟಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಪಿಂಚಣಿ ಸಪ್ತಾಹ ಮತ್ತು ಕೊಡಗು ಜಿಲ್ಲೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೆ ಕಲ್ಯಾಣ ಯೋಜನೆಗಳ ಮಾಹಿತಿ ನೀಡುವ ಬಗ್ಗೆ ಸಾಂಪ್ರದಾಯಿಕ ವಾರ ಐಕಾನಿಕ್ ವೀಕ್ ತಲೆ ಆಚರಣೆ ಮಾಡುವ ಸಂಬಂಧ ವಾಹನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಇಂದು ಚಾಲನೆ ಕೊಟ್ಟರು. ಮಾರ್ಚ್ 13ಕ್ಕೆ ಮುಟ್ಟ ಪಿಂಚಣಿ ಸಪ್ತಾಹ ಮತ್ತು ಸಾಂಪ್ರದಾಯಿಕ ವಾರ ತಳಿ ಆಚರಣೆ ಮಾಡುತ್ತಿರುವುದರಿಂದ ಅಸಂಘಟಿತ ಕಾರ್ಮಿಕರು ಪಿಂಚಣಿ ಯೋಜನೆಯಲ್ಲಿ ನೋಂದಾಯಿಸಿ ಕಣಕ್ಕೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರನ ಸಂಪರ್ಕ ಮಾಡಕಂತ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಿ ಬಗಟ್ಟಿಯವರು ತಿಳಿಸಿದರು. ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳ ವ್ಯರ್ಥತೆಯನ್ನು ಕಮ್ಮಿ ಮಾಡಿ ನಾವು ಭವಿಷ್ಯಕ್ಕಾಗಿ ಭೂ ಸಂಪನ್ಮೂಲ ಉಳಿಸೋಕೂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿಯವರು ಹೇಳಿದರು. ಇವು ಇಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆನ ವತಿಯಿಂದ ರಾಷ್ಟೀಯ ಹಸಿರು ಪಡೆನ ಇಕೋ ಕ್ಲಬ್ ಇರುವ ಪ್ರೌಢಶಾಲಾ ಮಕ್ಕಳಿಗೆ ಮಡಿಕೇರಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಕ್ತಿ ಇಂಧನ ಸಂರಕ್ಷಣೆ ಕುರಿತಂಗೆ ನಡೆದ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಗೆದ್ದವಕ್ಕೆ ಇನಾಮ ಹಂಚಿಕೆ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗ ತಮ್ಮನ್ನ ಪರಿಸರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಒಳ್ಳೆ ಭವಿಷ್ಯಕ್ಕಾಗಿ ಶಕ್ತಿ ಮೂಲಗಳ ಸಂರಕ್ಷಣೆಗೆ ಜನರಲ್ಲಿ ಜಾಗೃತಿ ಮೂಡಿಸಕೂತ ಇವು ಹೇಳಿದರು. ಈ ಸಂದರ್ಭದಲ್ಲಿ ಇಕೋ ಕ್ಲಬ್ನ ಜಿಲ್ಲಾ ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ಕುಮಾರ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದರು. ಶಾಪಿಂಗ್ ಕಾಂಪ್ಲೆಕ್ಸ್, ಪೆಟ್ರೋಲ್ ಬಂಕ್, ಸರ್ಕಾರಿ ಕಚೇರಿ ಆವರಣ, ರೆಸಾರ್ಟ್ ಮತ್ತಿತರೆ ಕಡೆಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಚಾರ್ಜಿಂಗ್ ಕೇಂದ್ರ ಶುರು ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸೆಸ್ಕೋ ಉಪವಿಭಾಗ ಕಚೇರಿಗಳಲ್ಲಿ ಅರ್ಜಿ ನೋಂದಣಿ ಮಾಡಿಕೊಂಡ್ರೆ ಕಂಪನಿಯ ನಿಯಮಾನುಸಾರ ಆದ್ಯತೆ ಮೇಲೆ ವಿದ್ಯುತ್ ಸಂಪರ್ಕ ಕೊಡಿಕೆ ಕ್ರಮ ತಕೊಳ್ಳಲಾಗಿದೆ. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಸೆಸ್ಕ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರನ್ನು ಸಂಪರ್ಕಿಸಕ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇತಿಹಾಸ ವಿಭಾಗ ಇವರ ಕೂಡುಕೂಟಲಿ ಕೊಡಗು ಜಿಲ್ಲೆನ ಪರಂಪರೆ ಕುರಿತಂಗೆ ವಿಚಾರ ಸಂಕಿರಣ ಇದೇ 11 ತೆರೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದಿದೆ. ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಚೌರಿರ ಜಗತ್ತಿಮ್ಮಯ್ಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಇದೇ 12 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆಯಂತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಭೀಮರಾವ್ ಜನರಾಳ್ಕರ್ ಲಗಮಪ್ಪ ಅವರು ತಿಳಿಸಿದರು. ಲೋಕ ಅದಾಲತ್ನಲ್ಲಿ ಸುಮಾರು ಪ್ರಕರಣಗಳನ್ನ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇತ್ಯರ್ಥಪಡಿಸಲಾದಂತ ಇವು ಹೇಳಿದವು. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಡಿಕೇರಿ ಅಲ್ಲರೆ ತಾಲೂಕು ಕಾನೂನು ಸೇವಾ ಸಮಿತಿ ವಿರಾಜಪೇಟೆ ಮತ್ತು ಸೋಮಾರಪೇಟೆಯನ್ನು ಸಂಪರ್ಕಿಸಕ. ಮಡಿಕೇರಿ ನಗರಸಭೆನ 2022-23 ಸಾಲಿನ ಆಯವ್ಯಯ ಮಂಜೂರಾತಿ ಸಂಬಂಧ ಇದೇ 11 ನಾಳೆ ಮಧ್ಯಾಹ್ನ 3 ನಗರಸಭೆ ಕೌನ್ಸಿಲ್ನ ವಿಶೇಷ ಸಾಮಾನ್ಯ ಸಭೆ, ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೌನ್ಸಿಲ್ ಸಭಾ ಮಂಡಳಿ ನಡೆದಿದ್ದ ಪೌರಾಯುಕ್ತರಾದ ರಾಮದಾಸ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kuri Palace Toyota near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9444-828-5131. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-55571. ಇದೀಗ ಮಡಿಕೇರಿ ನಗರದ ಚಿಕ್ ಕಾಂಪ್ಲೆಕ್ಸ್ ನಲ್ಲಿ ನೀಲ್ ಕಿಚನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಆರಂಭ. ಬಾಳೆ ಎಲೆ ಊಟ, ದಮ್ ಬಿರಿಯಾನಿ, ಮಟನ್ ಲೆಗ್ ಸೂಪ್, ನಾರ್ತ್, ಚೈನೀಸ್, ಸೌತ್ ಇಂಡಿಯನ್, ಅಲ್ಲದೆ ಬಾಯಲ್ಲಿ ನೀರೂರಿಸುವ ಗರಿ ಗರಿ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ. ಭೇಟಿ ನೀಡಿ ನೀಲ್ ಕಿಚನ್ ಚಿಕ್ ಕಾಂಪ್ಲೆಕ್ಸ್, ಮಡಿಕೇರಿ. ಗೋಣಿಕೊಪ್ಪ ಸಮೀಪದ 60 ಗ್ರಾಮದ ಶ್ರೀ ಕಾಡ್ಲಯ್ಯಪ್ಪ ದೇವರ ವಾರ್ಷಿಕ ಉತ್ಸವ ಇದೇ 12 ಮತ್ತು 13 ನಡೆಯಲಿದೆ. 12 ಶನಿವಾರ ಸಂಜೆ 5 ತಕ್ಕರ ಮನೆಯಿಂದ ಭಂಡಾರ ಇಳಿಯುವುದು, 13 ಭಾನುವಾರ ಬೆಳಿಗ್ಗೆ 8 ಶ್ರೀ ದೇವರು ಬೆಂಕಿ ಕೊಂಡ ಹಾಯುವುದು, ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಕಾಡ್ಲಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಕೋರಿದ್ದಾರೆ. ವಿರಾಜಪೇಟೆಯ ಅವಿಲಾಸ್ ಸ್ಟೋರ್ ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಟೈಟಾನ್, ಟೈಮಿಕ್ಸ್ ವಾಚ್ ಗಳ ಲೇಟೆಸ್ಟ್ ಕಲೆಕ್ಷನ್ಸ್, ಹೀರೋ ಬೈಸಿಕಲ್ ಗಳ ಎಕ್ಸ್ಚೇಂಜ್ ಆಫರ್, ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯ. ಅವಿಲಾಸ್ ಸ್ಟೋರ್, ವಿರಾಜಪೇಟೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್ ಮಟನ್ ಬಿರಿಯಾನಿ, ತಂದೂರಿ, ಎಲ್ಲಾ ರೀತಿಯ ಚೈನೀಸ್ ಫುಡ್ ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. ಮನಮೋಹಕ ಡಿಸೈನ್ಸ್ ನ ಗೋಲ್ಡ್ ಕವರಿಂಗ್ ಆಭರಣಗಳು, ಫ್ಯಾನ್ಸಿ ಆಭರಣಗಳು, ಕಾಸ್ಮೆಟಿಕ್ಸ್, ಲೇಡೀಸ್ ಬ್ಯಾಗ್ ಗಳಿಗಾಗಿ ಬನ್ನಿ. ಜುವೆಲ್ಸ್ ಗೆಲೋ ನಿಯರ್ KSRC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಸಂಪಾಜೆ ಶ್ರೀ ಅರೇಕಲ್ಲು ಅಯ್ಯಪ್ಪ ದೇವಸ್ಥಾನದ ಜಾತ್ರೆಯ ಪ್ರಯುಕ್ತ ಇಂದು ನಾಡು ಇಳಿಯುವುದು, ನಾಳೆ ಶುಕ್ರವಾರ ಭಂಡಾರ ಜಲಕ, 12ರಂದು ಶನಿವಾರ ಬೆಳಗಿನ ಜಾವ ದೇವರ ಬೆಳಕು ಕಾಣಿಕೆ ಒಪ್ಪಿಸುವುದು, 13 ಮತ್ತು 14ರಂದು ಬೆಳಗಿನ ಜಾವ ದೇವರ ಬೆಳಕು, 14ರಂದು ಸೋಮವಾರ ಸಂಜೆ ದೊಡ್ಡ ಜಾತ್ರೆ ಹಾಗೂ ಮಕ್ಕಳ ಫಲದವರು ಹೂವು ಹಿಂಗಾರ ಒಪ್ಪಿಸುವುದು, 15ರಂದು ಮಕ್ಕಳ ಫಲ ಕೊಡುವುದು, 16ರಂದು ಬುಧವಾರ ಸಂಜೆ ಪುರುಷರಾಯನ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಶ್ರೀ ಅರೇಕಲ್ಲು ಅಯ್ಯಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್ ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ವಿರಾಜಪೇಟೆ ಪಕ್ಕತ್ರ ಕುಟ್ಟಂದಿ ಗ್ರಾಮತ್ಲುಳ್ಳ ಕುಂದಚ್ಚಪ್ಪ ಈಶ್ವರ ದೇವಡ ಕಾಲ್ತ್ರ ನಮ್ಮೆರ ಮಾರಿಪತ್ಲು, ನಾಳೆ ಬೊಳ್ಳಿಯಾಚ ಬೈಟ್ ಪಲಂದರೆ ಪಿಂಜ ಕುದುರೆ, 12ನಂಗ್ ಚೆನ್ನಿಯಾಚೆ ಎತ್ತುಪೋರು, 13ನಂಗ್ ನಾರಾಚೆ ಭಂಡಾರ ಕುಟ್ಟು, ದಂಡು ದಿನ ಭಕ್ತಾದಿಯಲ್ಲಿ ಉಂಡು ಕೂಳುದಾನ ಉಂಡು, ಊರುಕಾರ ನಾಡುಕಾರ ಬೆಂದುವ ಭಕ್ತಂಗೆಲ್ಲ ಕೂಡಿತು ದೇವಡ ಆಶೀರ್ವಾದ ಪಡೆದುಕೊಂಡು ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು. ಮಾರ್ಚ್ ದಂಡಂಗ್ ಮರಣಪಟ್ಟ ಅರಮಣ ಮಾಡ ಅಯ್ಯಪ್ಪ ಸನ್ನಿ ಐಂಗಡ ಮಾದ ಕಾರ್ಯತ್ನ ಇದೇ ತಿಂಗ 13ನಂಗ್ ನಾರಾಚ ಪೊಲಕ 12:30 ಮೈಸೂರು ನಜರ್ ಬಾದ್ರ ಆಲಿವ್ ಗಾರ್ಡನ್ ವಿಂಡ್ ಫ್ಲವರ್ ರೆಸಾರ್ಟ್ ನರ್ತುವ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರೋನೊಂದು ಐಂಡ ಪೊಣ್ಣು ಅರಮಣ ಮಾಡ ಪುಷ್ಪ ಅಯ್ಯಪ್ಪ ಮೋವಾ ನಮಿತಾ ಮೋಮೋ ಅಮಿತ್ ಕುಟುಂಬಕಾರ ಕಟ್ಟಣಿತು. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ: ಚೇರಂಬಾಣೆ ಬೇಂಗ್ನಾಡ್ ವಾಸ ಇಂಜ, ಪೊನ್ನಚಿಟ್ಟಿರ ಹ್ಯಾರಿ ಅಂಗಡ ಪಪ್ಪ ನಾಣಯ್ಯ ಅಂಗ ತಂಡ 85ನೇ ಬೈತಲ್ ಇಂದು ಮರಣಪಟ್ಟಿತು. ಪೊನ್ನಚಿಟ್ಟಿರ ನಾಣಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಬೇಂಗೂರ್ಲುಳ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕರ ಅರ್ಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದೆಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಇದೇ ತಿಂಗಳ 12ನಂಗ ಲೋಕ ಅದಾಲತ್ ಕಾರ್ಯಕ್ರಮ. ವಾಹನ ಜಾಗೃತಿ ಜಾಥಾಕ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೂಳೆಯಿಟ್ಟ ಕಾರ್ಮಿಕ ಇಲಾಖೆ. ಸುದ್ದಿ ವಿವರ: ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನ ಪೋಲ ಇದೇ ತಿಂಗಳ 12ನೇ ತಾರೀಕರಂದು ಕೊಡಗು ಜಿಲ್ಲೆಯ ಬೋರೆ ಬೋರೆ ಹಂತದ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡಪಂದು ಪ್ರಧಾನ ಪಿಂಜ ಜಿಲ್ಲಾ ಸೆಷನ್ ನ್ಯಾಯಾಧೀಶಗಳನ್ನ ಭೀಮರಾವ್ ಜನರಾಳ್ಕರ್ ಲಗಮಪ್ಪ ಅರಿಚಿಟ್ಟಿದೆ. ಲೋಕ ಅದಾಲತ್ಲಿ ಕೆಲವು ಪ್ರಕರಣ ಕಾನೂನು ಸೇವಾ ಪ್ರಾಧಿಕಾರದ ಪರಿಹಾರ ಮಾಡಿದಪ್ಪ, ಎಲ್ಲಾ ಸಾರ್ವಜನಿಕರಂಗಕ್ಕೆ, ಕಕ್ಷಿದಾರಂಗಕ್ಕೆ, ಬ್ಯಾಂಕ್ಕಾರಕ್ಕೆ, ಪಿಂಜ ಹಣಕಾಸು ಸಂಸ್ಥೆಕಾರಕ್ಕೂ ಅಲ್ಲದೆ ಬೋರೆ ಬೋರೆ ಸಂಘ ಸಂಸ್ಥೆಕಾರಕ್ಕೆ ರಾಜಿ ಮಾಡಿಯವನ ಮೂಲಕ ತಂಗಡಲ್ಲಿ ಉಳ್ಳ ಪ್ರಕರಣ ಲೋಕ ಅದಾಲತ್ ಮೂಲಕ ಸರಿ ಮಾಡಿಯೋಕೆ ಇದೋರು ಅವಕಾಶ ಎಂದು ನ್ಯಾಯಾಧೀಶಂಗ ಎಣ್ಣಿತು. ರಾಜ್ಯದ ಮೂಲಕ ಪ್ರಕರಣ ಪರಿಹಾರ ಮಾಡಿಚಂಗಿ ನ್ಯಾಯಾಲಯಕ್ಕೆ ಕಟ್ಟಿತುಳ್ಳ ಫೀಸ್ ಅನ್ನು ವಾಪಸ್ ತಪ್ಪಂದು ಎಣ್ಣಿತು. ಓರ ವಿವರಕ್ಕೆ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ ಇಲ್ಲೆಂಗಿ ವಿರಾಜಪೇಟೆ ಪಿಂಜ ಸೋಮರಪೇಟೆ ತಾಲೂಕು ಕೇನ ಸೇವಾ ಸಮಿತಿರ ಸಹಾಯವಾಣಿಯಲ್ಲಿ ಕೇಟಿತು ಅರ್ಜವರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಿಂಜ ಕಾರ್ಮಿಕ ಇಲಾಖೆ ಎಂಗಡ ಕೂಡುಕೊಟ್ಟಿತು 25ನೇ ಸ್ವಾತಂತ್ರ್ಯ ದಿನಾಚರಣೆ ಮಾರಿಪತ್ತು. ಶ್ರಮದಾನ್ ಮಾನ್ಧನ್ ಯೋಜನೆಯ ಪಿಂಚಣಿ ಸಪ್ತಾಹ ಪಿಂಜ ಕೊಡಗು ಜಿಲ್ಲೆಯ ಕಟ್ಟಡ ಪಿಂಜ ಬೋರೆ ನಿರ್ಮಾಣ ಕಾರ್ಮಿಕಂಗಕ್ಕೆ ಸಾಮಾಜಿಕ ಭದ್ರತೆ ಪಿಂಜ ಕಲ್ಯಾಣ ಯೋಜನೆಯ ಬಗ್ಗೆ ಮಾಹಿತಿ ಕೊಡಪನ್ನತ್ತ ವಾಹನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಇಂದು ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮುಳುಗಿಟ್ಟಿತು. ಕಾರ್ಮಿಕ ಇಲಾಖೆ ರಾಧನೆಯಲ್ಲಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ನಡೆಯಲು ಅಸಂಘಟಿತ ಕಾರ್ಮಿಕಗಳ ನೋಂದಣಿ ಮಾಡುವ ಉದ್ದೇಶದ ಇದೇ ತಿಂಗಳ 13ನೇ ತಾರೀಕಿನ ಪಿಂಚಣಿ ಸಪ್ತಾಹ ಕಾರ್ಯಕ್ರಮ ನಡೆಸುವ ಎಂದು ಎಣಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಪರಿಸರ ನಿರ್ವಹಣೆ ಪಿಂಜ ನೀತಿ ಸಂಶೋಧನಾ ಸಂಸ್ಥೆ ರಾಧನೆಯಲ್ಲಿ ಇಂದು ಮಡಿಕೇರಿಯ ಪ್ರೈಮರಿ ಸ್ಕೂಲಲ್ಲಿ ಈಕೋಕ್ಲಬ್ ಉಳ್ಳನ್ನತ ಹೈಸ್ಕೂಲ್ ವಿದ್ಯಾರ್ಥಿಗೆ ಕೇಂದ್ರ ಸರ್ಕಾರದ ಸ್ವಚ್ಛತಾ ಕ್ರಿಯಾ ಯೋಜನೆ ನಡೆಯಲು ಶಕ್ತಿ ಪಿಂಜ